ದರ್ಶನಾಪುರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ, ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ನಮಸ್ಕಾರ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೇಂದ್ರೆ ಬಾಳೆ ಕೃಷಿ ಇದರ ಬಗ್ಗೆ ಮಾಹಿತಿ ನೀಡಲು ಪ್ರಗತಿಪರ ಕೃಷಿಕರಾದ ಶ್ಯಾಮ್ ಪ್ರಸಾದ್ ನಾಯಕ್ ಆಳಾಬೆ ನಮ್ಮೊಂದಿಗಿದ್ದಾರೆ. ಇವರನ್ನು ಸಂದರ್ಶಿಸುವವರು ಶಶಿಕಲಾ ಪ್ರಭು ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ನೇಂದ್ರೆ ಬಾಳೆ ಈ ಒಂದು ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೇಂದ್ರೆ ಬಾಳೆಯು ತುಂಬಾ ಪುರಾತನವಾದದ್ದು. ಏಷ್ಯಾದ ದಕ್ಷಿಣ ಭಾಗದಲ್ಲಿ ಹುಟ್ಟಿದ ಬಾಳೆ ನಂತರ ಆಫ್ರಿಕಕ್ಕೆ ಪಸರಿಸಿ ನಂತರ ಯುರೋಪ್ ಹಾಗೂ 17ನೇ ಶತಮಾನದಲ್ಲಿ ಅಮೆರಿಕ ತಲುಪಿತು. ಬಾಳೆಹಣ್ಣನ್ನು ಬೆಳೆಯುವುದರಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದ್ದು ಬಾಳೆಹಣ್ಣಿನಲ್ಲಿರುವ ನ್ಯೂಟ್ರಿಷನ್ಗಳು, ವಿಟಮಿನ್ಗಳು ಹೇರಳವಾಗಿದ್ದು ಬಾಳೆ ಉಷ್ಣ ಪ್ರದೇಶದ ಬೆಳೆಯಾಗಿದೆ. ಅತಿ ಹೆಚ್ಚು ಸೂರ್ಯನ ಬಿಸಿಲು ಬೀಳುವಲ್ಲಿ ಬೆಳೆಯಲು ಉತ್ತಮ ಆಗಿರುತ್ತದೆ. ಬಾಳೆಹಣ್ಣು ಕಡಿಮೆ ಎಂದರೆ 9 ತಿಂಗಳಿಂದ ಆರಂಭ ಆಗಿ ಸುಮಾರು 12-13ನೇ ತಿಂಗಳಲ್ಲಿ ಕಟಾವಿಗೆ ಬರ್ತದೆ. ಯಾರು ಸಹ ಮನಸ್ಸು ಮಾಡಿದ್ರೆ ಸಾಧನೆ ಮಾಡಬಹುದು ಎಂದು ಬಹಳಷ್ಟು ಸಾಧಕರು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ರೈತರು ತಮ್ಮಲ್ಲಿ ಇರುವಂತಹ ಜಮೀನನ್ನು ಕೃಷಿ ಮಾಡಿ ಪ್ರಯೋಗಗಳನ್ನು ಮಾಡಿ ಗೆಲುವನ್ನು ಕಂಡಂತಹ ತುಂಬಾ ರೈತರನ್ನು ಕಾಣಬಹುದು. ಇಂಥವರಲ್ಲಿ ಆಳಾಬೆ ಎಂಬಲ್ಲಿನ ಯುವ ಕೃಷಿಕ ಶ್ಯಾಮ್ ಪ್ರಸಾದ್ ನಾಯಕ್ ಒಂದು ಮಾದರಿ ಎನ್ನಬಹುದು. ಇವರು ಸುಮಾರು 10 ವರ್ಷಗಳಿಂದ ತನ್ನ ತಂದೆಯೊಂದಿಗೆ ಕೃಷಿಯಲ್ಲಿ ತೊಡಗಿದ್ದಾರೆ. ವಿದ್ಯಾಭ್ಯಾಸದೊಂದಿಗೆ ಕೃಷಿಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ತನ್ನಲ್ಲಿ ಬರಡಾದ ಭೂಮಿಯಲ್ಲಿ ನೇಂದ್ರೆ ಬಾಳೆ ನೆಟ್ಟು ಲಾಭವನ್ನು ಪಡೆದಿದ್ದಾರೆ. ಇವರನ್ನು ಸಂದರ್ಶನ ಮಾಡಲು ನಾವೀಗ ಮಂಗಳೂರು ಆಕಾಶವಾಣಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಬಂಟ್ವಾಳ ತಾಲೂಕು ಮಂಚಿ ಗ್ರಾಮದ ಆಳಾಬೆ ಎಂಬಲ್ಲಿನ ಯುವ ಕೃಷಿಕರಾದ ಶ್ಯಾಮ್ ಪ್ರಸಾದ್ ನಾಯಕ್ ಇವರನ್ನು ಭೇಟಿ ಮಾಡಲು ಹೋಗ್ತಾ ಇದ್ದೇವೆ. ಈ ಹಚ್ಚ ಹಸುರಿನ ನಡುವೆ ಅವರ ಮನೆಯನ್ನು ತಲುಪಿದ್ದೇ ಗೊತ್ತಾಗಲಿಲ್ಲ. ಮೊದಲಾಗಿ ನಾವು ಅವರ ನೇಂದ್ರೆ ಬಾಳೆಯ ತೋಟವನ್ನು ನೋಡಿ ಬರೋಣ. ಬನ್ನಿ ನಮ್ಮೊಂದಿಗೆ. ಪ್ರೀತಿಯ ಶ್ರೋತೃಗಳೇ, ಇಂದು ನಮ್ಮೊಂದಿಗಿದ್ದಾರೆ ಯುವ ಕೃಷಿಕರಾದ ಶ್ರೀಯುತ ಶ್ಯಾಮ್ ಪ್ರಸಾದ್ ನಾಯಕ್ ಆಳಾಬೆ. ಇವರು ಸುಮಾರು 10 ವರ್ಷಗಳಿಂದ ನೇಂದ್ರೆ ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವರೊಂದಿಗೆ ಸ್ವಲ್ಪ ಅನುಭವವನ್ನು ಹಂಚಿಕೊಳ್ಳೋಣ. ಸರ್ ನಮಸ್ತೆ. ನೇಂದ್ರೆ ಬಾಳೆ ಇದು ನೀವು ವಾಣಿಜ್ಯ ಬೆಳೆ ಅಂತ ಹೇಳ್ಬೋದು. ಇದು ಎಷ್ಟು ವರ್ಷದಿಂದ ನೀವು ಈ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಅದರ ಒಂದು ಅನುಭವವನ್ನು ಹಂಚಿಕೊಳ್ಬಹುದಾ ಸರ್? ನೇಂದ್ರೆ ಬಾಳೆ ಅಂತ ಹೇಳಿದ್ರೆ ವಾಣಿಜ್ಯ ಬೆಳೆ ಹೌದು. ನಾನು ಸಾಧಾರಣ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇನೆ. ಸರಿಸುಮಾರು ನೇಂದ್ರ ಬಾಳೆ ಗಿಡಗಳನ್ನು ನಮ್ಮ ಕೊಡಗು ಸೈಡಿಂದ ತರ್ತಾ ಇದ್ದೆವು. ಅದು ಕಂದುಗಳನ್ನು ತರ್ತಾ ಇದ್ದೆವು. ಅದನ್ನು ನಾಟಿ ಮಾಡಿ ಇಳುವರಿ ಬರ್ತಾ ಇತ್ತು, ಒಳ್ಳೆ ಇಳುವರಿ. ಆದರೆ ಅದು ರೋಗಕ್ಕೆ ತುತ್ತಾಗ್ತಿತ್ತು ಆವಾಗವಾಗ. ಆದ ಕಾರಣ ಸದ್ಯಕ್ಕೆ ಈ ವರ್ಷ ನಾವು ಕಿನ್ನಿಗೋಳಿಯಲ್ಲಿರುವಂತಹ ಮೂಸಾ ಪ್ಲಾಂಟ್ ಜೀನ್ ಟೆಕ್ ಅಂತ ಹೇಳುವವರ ಕೈಯಿಂದ ಗಿಡ ತಂದಿದ್ವಿ. ಸುಮಾರು 300 ಬಾಳೆ ಗಿಡ ತಂದಿದ್ದೇವೆ, ಅದನ್ನು ಸದ್ಯಕ್ಕೆ ನಾಟಿ ಮಾಡಿದ್ದೇವೆ. ಇದಕ್ಕೆ ನಿಮಗೆ ಸ್ಫೂರ್ತಿ ಹೇಗೆ ಬಂತು ಸರ್, ಈ ನಾಟಿ ಮಾಡ್ಲಿಕ್ಕೆ, ಈ ವಾಣಿಜ್ಯ ಬೆಳೆ ನೇಂದ್ರೆ ಬಾಳೆಯನ್ನು ಬೆಳೆಸಲಿಕ್ಕೆ ಸ್ಫೂರ್ತಿ ಹೇಗೆ ಬಂತು ಅಂತ ಹೇಳ್ಬೋದಾ ಸರ್? ಸ್ಫೂರ್ತಿ ಅಂತ ಹೇಳಿದ್ರೆ ಮೊದಲನೆಯದಾಗಿ ಮನೆಯವರು, ನಮ್ದು ಪಾರಂಪರಿಕವಾಗಿ ಬಂದಂತಹ ಕೃಷಿ ಕುಟುಂಬ. ಇನ್ನೊಂದೇನಂದ್ರೆ ನಾನು ಕೊಡಗು ಸೈಡಿಗೆ ಹೋಗ್ತಾ ಇದ್ದೆ, ಅಜ್ಜಿ ಮನೆ ಸೈಡು, ಅಲ್ಲಿ ಜಾಸ್ತಿಯಾಗಿ ಕೇರಳದವರು ಗದ್ದೆಯಲ್ಲಿ ನಾಟಿ ಮಾಡ್ತಾ ಇದ್ರು. ಅದನ್ನ ನೋಡಿ ನಂಗೆ ಖುಷಿಯಾಗಿ ಅಲ್ಲಿಂದ ನಂದು ನೇಂದ್ರ ಕೃಷಿ ಪ್ರಾರಂಭ ಆಯ್ತು. ಈ ಸಸಿಯನ್ನು ನೆಡಬೇಕಾದ್ರೆ ಏನೆಲ್ಲ ನಿಮಗೆ ಸಮಸ್ಯೆಗಳು ಬಂದಿರಬಹುದು, ಈ ಅನುಭವವನ್ನು ಒಂದು ಹೇಳ್ಬೋದಾ? ನೇಂದ್ರ ಬಾಳೆಗಿಡ ನೆಡಬೇಕು ಅಂತ ಆದ್ರೆ ಮೊದಲನೆಯದಾಗಿ ಸಮತಟ್ಟಾದ ಜಾಗ ಬೇಕು. ಅದು ನಮಗೆ ಗದ್ದೆ ಇರುವ ಕಾರಣ ಆಗ್ತದೆ. ಆದ ಕಾರಣ ಅಲ್ಲಿ ಸಮಸ್ಯೆಗಳು ಬರುದು ಅಂತ ಹೇಳಿದ್ರೆ, ಒಂದು ಪ್ರಾಣಿಗಳ ಕಾಟಗಳು ಬರ್ತದೆ, ಬೇರೆ ಅಂತ ಏನಾದ್ರೂ ಬರೋದಿದ್ರೆ ಅದು ಇದೆ ಗಿಡಗಳಿಗೆ ಬರುವ ಸಮಸ್ಯೆಗಳಷ್ಟೇ. ನಮಗೆ ಆ ತರ ಏನು ಸಮಸ್ಯೆ ಕಾಡ್ಲಿಲ್ಲ, ಮೊದಲಿತ್ತು. ಈಗ ಹೊಸ ತರದ ಕೃಷಿ, ವೈಜ್ಞಾನಿಕ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ ಕಾರಣ ಆ ತರದ ಸಮಸ್ಯೆಗಳಿಲ್ಲ. ಈಗ ಪ್ರಾಣಿಗಳ ಹಾವಳಿ ಅಂತ ಹೇಳಿದ್ರಿ, ಅದಕ್ಕೆ ಏನು ನೀವು ಸೇಫ್ಟಿ ಅಥವಾ ಅದಕ್ಕೆ ಏನು ರಕ್ಷಣೆಯನ್ನು ಮಾಡಿದೆ ನೇಂದ್ರೆ ಬಾಳೆಗೆ? ಅದಂದ್ರೆ ನಾವು ಬಾಳೆಗಿಡ ನಟ್ಟ ನಂತರ ಅದರ ಸುತ್ತಲೂ ತಂತಿ ಬೇಲಿಯನ್ನು ಹಾಕ್ತೇವೆ. ತಂತಿ ಬೇಲಿಯನ್ನು ಹಾಕಿದ ಕಾರಣ ಅದರಲ್ಲಿ 3 ಲೇಯರ್ ಅಲ್ಲಿ ನಾವು ಹಾಕ್ತೇವೆ ತಂತಿ ಬೇಲಿಯನ್ನು. ಪ್ರಾಣಿಗಳ ಹಾವಳಿ ಸ್ವಲ್ಪ ಕಡಿಮೆ ಇದೆ. ಬೇರೆ ನವಿಲು ಆ ತರ ಏನಾದ್ರೂ ಬರುದಿದ್ರೆ ಅದು ಬಾಳೆಗೊನೆ ಹಾಕಿದ ನಂತರ ಅಲ್ಲಿಯ ತನಕ ಆ ಸಮಸ್ಯೆಗಳೇನು ಇರುವುದಿಲ್ಲ. ಇನ್ನೊಂದು ಬರುವಂತ ಸಮಸ್ಯೆ ಅಂತ ಹೇಳಿದ್ರೆ, ಬಾಳೆ ಗಿಡದಲ್ಲಿ ಮುಖ್ಯವಾಗಿ ಬಾಳೆಯ ಎಲೆ ಉಂಟಲ್ಲ, ಆ ಎಲೆಗೆ ಸುರುಳಿ ರೋಗ ಬರ್ತದೆ, ಸುಳಿ ರೋಗ. ಅದು ಆ ರೋಗವನ್ನು ತಡೆಗಟ್ಟಲಿಕ್ಕೆ ಮದ್ದು ಬಿಟ್ಟು ಸಹ ಔಷಧಿಯನ್ನು ಸಿಂಪಡಣೆ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ಅದಕ್ಕಿಂತ ಜಾಸ್ತಿಯಾಗಿ ಕಾಡು ಹಕ್ಕಿಗಳು ಬಂದದನ್ನು ತಿಂದು ಕ್ಲಿಯರ್ ಮಾಡಿ ಕೊಡ್ತದೆ. ಪ್ರಕೃತಿಯ ಇದಕ್ಕೆ ರಕ್ಷಣೆ ಅಂತಲೇ ಹೇಳ್ಬೋದು, ಹುಳವನ್ನು ತಿಂದು ಹೋಗ್ತದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಗೆ ಇದು ಒಂದು ಗಿಡವನ್ನು ನೆಟ್ಟು ಎಷ್ಟು ಸಮಯದಲ್ಲಿ ನಿಮ್ಗೆ ಇದರ ಫಲವನ್ನು ತೆಗಿಬಹುದು ಸರ್? ಮೊದಲು ನಡ್ತಿದ್ದಂತಹ ಗಿಡಗಳು 9 ತಿಂಗಳಲ್ಲಿ ಗೊನೆಯನ್ನು ಬಿಟ್ಟು 10-11-12 ತಿಂಗಳ ಒಳಗೆ ಕಟಾವಿಗೆ ಬರ್ತಿತ್ತು. ಇವಾಗಿನದ್ದು ಸ್ವಲ್ಪ ಬೇರೆ, ಅದು 13 ತಿಂಗಳಾಗ್ತದೆ ಅಂತ ಅವರು ಕೊಟ್ಟವರು ಹೇಳಿದ್ದಾರೆ, ನೋಡ್ಬೇಕಷ್ಟೇ. ಈಗ ಕೃಷಿಕರಿಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೃಷಿ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇದೆ, ಇಲ್ಲ ಅಂತಲ್ಲ, ಆದ್ರೆ ಮಾಡಿದ್ರೆ ಸಕ್ಸಸ್ ಆಗ್ಬಹುದು ಅಂತ ಹೇಳಿಕ್ ಬಯಸ್ತೇನೆ. ನೇಂದ್ರೆ ಬಾಳೆ ಗಿಡವನ್ನು 1 ಎಕರೆಗೆ ಎಷ್ಟು ನೆಡಬಹುದು ಸರ್? ತುಂಬಾ ಹತ್ತಿರ ನಡುವಾಗಿಲ್ಲ, ಸಾಧಾರಣ 1-6-7 ಫೀಟ್ ಅಂತರದಲ್ಲಿ ನಡಬೇಕಾಗ್ತದೆ. ಸುಮಾರು 500 ಹತ್ತಿರ ಗಿಡಗಳನ್ನು ನಾಟಿ ಮಾಡಬಹುದು. ಇದಕ್ಕೆ ಬೇಕಾದಂತಹ ನೀರಿನ ವ್ಯವಸ್ಥೆ ಇರಲಿ ಅಥವಾ ಗೊಬ್ಬರ ಯಾವ ತರ ನೀವು ಹಾಕ್ತಾ ಇದ್ದೀರಾ ಇದಕ್ಕೆ? ಗಿಡ ನಾಟಿ ಮಾಡಿ ಸುಮಾರು 10-20 ದಿನಗಳ ಬಳಿಕ ನಾವು ಸಾವಯವ ಗೊಬ್ಬರಗಳನ್ನೇ ಜಾಸ್ತಿ ಕೊಡುದು. ಸ್ಲರಿಯನ್ನು ಬಿಡುತ್ತೇವೆ. ಸ್ಲರಿಯನ್ನು ಬಿಟ್ಟ ನಂತರ ಮತ್ತೆ ಸ್ವಲ್ಪ ಟೈಮ್ ಕಳೆದ ಮೇಲೆ ಅದಕ್ಕೆ ಕೋಳಿ ಗೊಬ್ಬರವನ್ನು ಹಾಕ್ತೇವೆ. ಕೋಳಿ ಗೊಬ್ಬರ ಅಂತ ಹೇಳಿದ್ರೆ ತೆಂಗಿನ ನಾರಿನ ಕೋಳಿ ಗೊಬ್ಬರ ಸಿಗ್ತದೆ, ಅದನ್ನು ತಂದು ಹಾಕಿ ಅದರ ನಂತರ ಅದಕ್ಕೆ ನೀರನ್ನು ಹಾಕಿ ನಂತರ ಅದರ ಸುತ್ತಲೂ ಮಣ್ಣನ್ನು ಸೇರಿಸಬೇಕು. ಅದು ಗಿಡದ ಬೇರು ಜಾಸ್ತಿ ಬರಲಿಕ್ಕೆ ಮತ್ತೆ ಗಿಡ ಬೆಳವಣಿಗೆಗೆ ತುಂಬಾ ಸಹಕಾರಿ ಆಗ್ತದೆ. ಇದು ಸಾವಯವ ಗೊಬ್ಬರವನ್ನು ನೀವು ಉಪಯೋಗಿಸ್ತಾ ಇದ್ದೀರಾ. ಸೊ ಇದರಿಂದ ಬಾಳೆಗೊನೆ ಇರಲಿ ಅಥವಾ ಇದು ವಾಣಿಜ್ಯ ಬೆಳೆಯಾಗಿ ಮಾರ್ಕೆಟ್ಗೆ ಹೋಗುವಾಗ ನಿಮ್ಗೆ ಇದು ರೇಟ್ ಎಷ್ಟು ಅಂದಾಜಿ ಸಿಗ್ತಾ ಇದೆ ಸರ್? ಮಾರ್ಕೆಟ್ ಅದೇ, ಮೊದಲೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಪರವಾಗಿಲ್ಲ. ನಾವಿಲ್ಲಿ ಹತ್ತಿರದ ಲೋಕಲ್ ಮಾರ್ಕೆಟ್ಗೆ ಕೊಡ್ತೇವೆ, ಆದ್ರೆ ಅಲ್ಲಿ ಸಾವಯವ ಅಂತ ಹೇಳಿ ಸಪರೇಟ್ ಆಗಿ ಏನು ಕೊಡುದಿಲ್ಲ. ಆದ್ರೆ ನಾವು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಲಿಕ್ಕೋಸ್ಕರ ನಾವು ಈ ತರ ಮಾಡ್ತಾ ಇದ್ದೇವೆ. ಎಷ್ಟು ಒಂದು ನಿಮ್ಗೆ ಅದು ಕೆಜಿಗೆ ಎಷ್ಟು ರೇಟ್ ಬರ್ತದೆ ಮಾರ್ಕೆಟ್ ಅಲ್ಲಿ? ಸರಾಸರಿ ಹೇಳ್ಬೇಕು ಅಂತ ಆದ್ರೆ ಮೊದಲು 25-30 ರೂಪಾಯಿ ಮಾರ್ಕೆಟಿಂಗ್ ರೇಟ್ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಇದೆ. ಈ ಸಮಯದಲ್ಲಿ ಜಾಸ್ತಿ ಇದೆ. ಎಲ್ಲರೂ ಒಂದೇ ಹಣ್ಣನ್ನು ಒಂದೇ ಕಾಲಕ್ಕೆ ಬೆಳೆದ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ, ಅದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿರುವಂತದ್ದೇ. ಹಾಗಾಗಿ ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ಬೆಳೆಯನ್ನು ಬೆಳೆದ್ರೆ ನಮಗೆ ಲಾಭ ಜಾಸ್ತಿ ಅಂತ ಹೇಳ್ಬಹುದು. ಈ ನೇಂದ್ರೆ ಬಾಳೆಯಿಂದ ಏನೆಲ್ಲ ಉತ್ಪಾದನೆಗಳನ್ನು ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ಗಳು? ಹೆಚ್ಚಾಗಿ ಹೋಗುದು ನೇಂದ್ರ ಬಾಳೆ ಹಣ್ಣಾದ್ಮೇಲೆ, ಆದ್ರೆ ಅದನ್ನ ಹಲ್ವಾ ಮಾಡ್ತಾರೆ, ಮತ್ತೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಉಪಯೋಗ ಮಾಡ್ತಾರೆ. ಐಸ್ ಕ್ರೀಮ್ ಮಾಡಬಹುದು ಗೊತ್ತಿಲ್ಲ, ಮತ್ತೆ ಚಿಪ್ಸ್ ಮಾಡ್ತಾರೆ. ಮೌಲ್ಯವರ್ಧನೆ ಮಾಡುದಿದ್ರೆ ನೇಂದ್ರ ಬಾಳೆ ಹಣ್ಣು ತುಂಬಾ ಉಪಯೋಗ ಅಂತ ಹೇಳ್ಬಹುದು. ಇಲ್ಲಿ ನಿಮ್ಗೆ ಇದ್ರ ಒಂದು ಅನುಭವ, ಈ 10 ವರ್ಷದಲ್ಲಿ ಇದರ ಹಿಂದೆ ಒಂದು ಶ್ರಮ ಪಟ್ಟಿದ್ದೀರಿ, ಈ ಒಂದು ಕೃಷಿ ಬಾಳೆಯನ್ನು ಪರಿಪೂರ್ಣವಾಗಿ ನೀವು ಪಡಿಲಿಕ್ಕೆ ಸೊ ಈ ಶ್ರಮದ ಹಿಂದೆ ಇರುವಂತದ್ದು ಒಂದೆರಡು ಅನುಭವಗಳು ನಿಮ್ಗೆ ಹೇಗೆ ಅನಿಸ್ತಾ ಉಂಟು ಅದೊಂದು ಹೇಳಿ, ಹಾಗೆ ಉಳಿದ ಕೇಳುಗರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಅವರು ಮಾಡುವ ರೀತಿಯಲ್ಲಿ ನೀವೊಂದು ಅನುಭವವನ್ನು ಹಂಚಿಕೊಳ್ಳಬೇಕು ಸರ್. ರೈತರಿಗೆ ಜಾಗ ಇದ್ರೆ ಅಂದ್ರೆ ಅವರಿಗೆ ಯಾರಿಗೆ ಜಾಗ ತುಂಬಾ ಇರ್ತದೆ ಅಂದ್ರೆ ಹಡಿಲು ಬಿದ್ದದ್ದು ಏನು ಆ ಜಾಗಗಳಿದ್ರೆ ಅದರಲ್ಲಿ ಕೃಷಿ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನಿಲ್ಲದಿದ್ರೂ ಒಂದು ಜೀವನಕ್ಕೆ ಆಗ್ತದೆ. ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಜೀವನ ಅಂತೂ ಚೆನ್ನಾಗಿ ಸಾಕ್ತದೆ. ಸ್ವಲ್ಪ ಶ್ರಮ ವಹಿಸಬೇಕು, ಕಷ್ಟ ಬರಬೇಕು. ಹಾಗೆ ಇದು ಸರ್ಕಾರಿ ಸವಲತ್ತುಗಳು ಕೆಲವು ಸಿಗ್ತದೆ, ಅದನ್ನು ನಾವು ಅದರ ಹಿಂದೆ ಹೋಗಿ ಅದನ್ನು ಯಾವ ರೀತಿ ಅಂತ ಹೇಳಿ ಕೇಳಿಕೊಂಡು ಮಾಡಿದರೆ ಸವಲತ್ತುಗಳು ಸಹ ಸಿಗ್ತದೆ. ಹಾಗಾಗಿ ಕೃಷಿ ಜೀವನದಲ್ಲಿ ನಷ್ಟ ಅಂತ ಹೇಳಿ ಅನುಭವಿಸ್ಲಿಕ್ಕಿಲ್ಲ. ಅಂದರೆ ಅನುಭವಿಸಿರ್ಬೋದು ಮೊದಲಿನವರು, ಆದರೆ ಇವಾಗಿನ ವೈಜ್ಞಾನಿಕ ಕೃಷಿಯನ್ನು ಮಾಡ್ತಾ ಹೋದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಇಲ್ಲಿ ನಿಮಗೆ ಸರ್ಕಾರದಿಂದ ಏನು ಪ್ರಯೋಜನಗಳನ್ನು ಪಡೆದಿದ್ದೀರಾ ಈ ಕೃಷಿಗೋಸ್ಕರ? ಕೃಷಿಗೋಸ್ಕರ ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಬಾಳೆ ಗಿಡಕ್ಕೆ ಅಂತ ಹೇಳಿ ಟ್ರೈಕೋಡರ್ಮವನ್ನು ತಂದಿದ್ರು. ನನ್ನ ತಂದೆ ತಂದದ್ದು, ಅದನ್ನು ಅದು ಸಹ ಇದರಲ್ಲಿ ಸಿಕ್ಕಿದ್ದು, ಕೃಷಿ ಇಲಾಖೆಯಲ್ಲಿ ಸಿಕ್ಕಿದ್ದು. ಅದನ್ನು ನಾನು ಸ್ಲರಿ ಜೊತೆ ಮಿಕ್ಸ್ ಮಾಡಿ ಅದನ್ನು ಸಿಂಪಡಣೆ ಬುಡಕ್ಕೆ ಹಾಕುದು. ಆದ ಕಾರಣ ಅದರಲ್ಲಿ ಸಹ ಫಸಲಿಗೆ ಅದು ಒಂಥರ ಪ್ರೋತ್ಸಾಹ ಕೊಡುತ್ತದೆ, ಮತ್ತೆ ರೋಗದಿಂದ ರಕ್ಷಣೆಗೆ ಸಹ ಅದಾಗುತ್ತೆ. ಆದ ಕಾರಣ ಉಪಯೋಗ ಇದೆ ಅದರಿಂದ. ಅದೇ ಇಲ್ಲಿ ನಿಮಗೆ ಹಂದಿ ಪ್ರಾಣಿಗಳಾದ ಹಂದಿಯ ಒಂದು ತೊಂದರೆ ಉಂಟು ಅಂತೇಳಿ ಕಾಣ್ತದೆ. ಹೆಚ್ಚಾಗಿ ಎಲ್ಲಾ ಕೃಷಿಗೂ ಎಲ್ಲಾ ವಿಧಕ್ಕೂ ಸಹ ತೊಂದರೆ ಕೊಡ್ತಾ ಇರ್ತದೆ ಹಂದಿಗಳು. ಸೊ ಇಲ್ಲಿ ನೀವು ಈ ರಕ್ಷಣೆಯನ್ನು ಮಾಡಲಿಕ್ಕೆ ತಂತಿ ಬೇಲಿಯನ್ನು ಕಟ್ಟಿದ್ದೀರಾ. ಕೆಲವು ಕಡೆ ನಾವು ಸಾರಿಯನ್ನೆಲ್ಲ ಕಟ್ಟಿ ನೋಡ್ತಾ ಇರ್ತೇವೆ, ನೀವು ತಂತಿ ಬೇಲಿ ಟ್ರೈನಿಂಗ್ ಏನಾದರೂ ನೀವು ತಗೊಂಡಿದ್ದೀರಾ ಸರ್? ಇಲ್ಲ, ಎಲ್ಲರೂ ಹೆಚ್ಚಾಗಿ ಎಲ್ಲರೂ ಮಾಡುವುದನ್ನೇ ನಾವು ಮಾಡಿದ್ದು. ತಂತಿ ಬೇಲಿಯ ವಿಶೇಷತೆ ಏನಂದ್ರೆ ಅದು ನಾವು ಅಂತರ ಅಂತರ ಮೂರು ಅಂತರದಲ್ಲಿ ತಂತಿಯನ್ನು ಕಟ್ಟುತ್ತೇವೆ. ಒಂದೇ ಕಂಬಕ್ಕೆ ಮೂರು ಅಂತರದಲ್ಲಿ ತಂತಿಯನ್ನು ಕಟ್ಟುವ ಕಾರಣ ಹಂದಿಯ ಹೈಟಿಗೆ ತಕ್ಕಂತೆ ಹಂದಿಯ ಕಾಲು ಮುಖ ಮತ್ತೆ ಅದರ ಎಂಡ್ ಭಾಗ ತಾಗುವ ಹಾಗೆ ಅದನ್ನು ಕಟ್ಟಿದ್ರೆ ಅದು ನುಸುಳುವಾಗ ಅದಕ್ಕೆ ತಡೆ ಹಿಡಿದ ಹಾಗೆ ಆಗ್ತದೆ. ಆ ತಡೆ ಹಿಡಿದ ಕಾರಣ ಅದು ಏನೋ ಒಂದು ಇದೆ ಅಂತ ಹೇಳುವ ಹೆದರಿಕೆಯಿಂದ ರಿಟರ್ನ್ ಆಗ್ತದೆ. ಮತ್ತೆ ಅದನ್ನು ಫೋರ್ಸ್ಫುಲ್ಲಿ ದೂಡಿದ್ರೆ ಅದು ಒಳಗೆ ಹೋಗ್ಬೋದು, ಅದಕ್ಕೆ ಲೆಕ್ಕ ಬರ್ಲಿಕ್ಕಿಲ್ಲ ಆ ತಂತಿಗಳೆಲ್ಲ. ಆದ್ರೆ ಏನೋ ಒಂದು ಅಡೆ ಇದೆ ಅಂತ ಹೇಳಿ ಅದು ಹೆದರಿ ರಿಟರ್ನ್ ಹೋಗ್ತದೆ ಅಷ್ಟೇ. ಸರ್, ನೀವು ನಿಮ್ಮ ವಿದ್ಯಾಭ್ಯಾಸ ಈಗ ಹೆಚ್ಚಾಗಿ ವಿದ್ಯಾಭ್ಯಾಸ ಮುಂದುವರಿಸ್ತಾ ಮುಂದೆ ಇಂಜಿನಿಯರಿಂಗ್ ಡಾಕ್ಟರ್ ಆ ತರ ಫೀಲ್ಡ್ ಅನ್ನು ಸಿಲೆಕ್ಟ್ ಮಾಡ್ತಾರೆ, ಆದ್ರೆ ನೀವು ಯುವ ರೈತರಾಗಿ ಕೃಷಿ ಫೀಲ್ಡ್ ಅನ್ನು ಸಿಲೆಕ್ಟ್ ಮಾಡಬೇಕು ಅಂತಾದ್ರೆ ಏನು ನಿಮಗೆ ಅದರ ಒಂದು ಸ್ಫೂರ್ತಿ ಅಂತ ಹೇಳ್ಬೋದಾ ಸರ್? ಅದೇ ನಾನು ನೋಡಿದ ಪ್ರಕಾರ ನಮ್ಮ ಸುತ್ತಮುತ್ತಲು ಎಲ್ಲರೂ ಹೆಚ್ಚಾಗಿ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಹೋಗುವಂತ ನಾನೀಗ ಏನು ಜಾಬ್ ಅಲ್ಲಿ ಇದ್ದೇನೆ ಆ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲಾ ಕಡೆ ಹೆಚ್ಚು ದೊಡ್ಡ ದೊಡ್ಡ ಕೃಷಿಕರನ್ನೇ ಕಾಣ್ತೇನೆ ನಾನು. ಆದ ಕಾರಣ ನನಗೆ ಸಹ ಒಂದು ಮಾಡಬೇಕು, ನಮಗೆ ಸಹ ಅಂದ್ರೆ ನಮಗೆ ಇರುವ ಏನು ಜಾಗ ಇದೆ, ವಿಸ್ತೀರ್ಣ ಇದೆ, ವಿಸ್ತೀರ್ಣದಲ್ಲಿ ನನಗೆ ಸಹ ಒಂದು ಪ್ಲಾನ್ಡ್ ಚಂದ ಮಾಡಿ ಒಂದು ಕೃಷಿ ಮಾಡಬೇಕು ಅಂತೇಳಿ ಆಸೆ ಉಟ್ಕೊಂಡೆ. ಆದ ಕಾರಣ ನಾನು ಇಲ್ಲಿ ಮನೆಯವರ ಸಪೋರ್ಟ್ ಅನ್ನು ತಕ್ಕೊಂಡೆ ನಾನು ಕೃಷಿಗೆ ಇಳಿದದ್ದು. ಆದ ಕಾರಣ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಆಗ್ತಾ ಹೋಯಿತು ಕೃಷಿಯಲ್ಲಿ. ಹಾಗೆ ಕೃಷಿಯನ್ನೇ ಮಾಡಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಈ ತರ ಮಾಡ್ತಾ ಇದ್ದೇನೆ ಕೃಷಿಯನ್ನು. ನೀವು ಸಣ್ಣದಿರುವಾಗಲೇ ಅಡಿಕೆ ತೋಟಕ್ಕೆ ಹೋಗಿ ಅಡಿಕೆ ಹೆಕ್ಕುವಂಥದ್ದು ಆ ಥರ ಏನಾದರೂ ನೀವು ಮಾಡ್ತಾ ಇದ್ರ ಅಂದರೆ ಈ ನಿಮ್ಮ ಇಂಟ್ರೆಸ್ಟಿಗೆ ಅದು ಸಹ ಒಂದು ಪೂರಕವಾಗಿರ್ಬೋದಾ? ಅದೇ ಕೃಷಿ ಕುಟುಂಬ ಅಂತ ಹೇಳಿದ್ಮೇಲೆ ಕೃಷಿದ್ದೇ ಕೆಲಸ ಹೆಚ್ಚಾಗಿ. ಮನೆಯವರು ಮಾಡ್ತಾ ಇರ್ತಾರೆ, ಸಣ್ಣ ಮಕ್ಕಳಾಗಿ ನಾವು ಅದನ್ನೇ ಮಾಡಬೇಕಾಗತ್ತೆ, ನೋಡ್ತಾ ಇರ್ತೇವೆ. ಅದರಲ್ಲಿ ನಮಗೆ ಏನು ಇಂಟ್ರೆಸ್ಟ್ ಆಗಿ ಏನು ಕಲೀಲಿಕ್ಕೆ ಸಿಗ್ತದೆ ಅದನ್ನು ನಾವು ಮಾಡ್ತಾ ಹೋದ್ವಿ. ಹಾಗಾಗಿ ನಾನಂದ್ರೆ ಈ ಬಾಳೆಗಿಡದ ವಿಷಯದಲ್ಲಿ ಬಂದಾಗ ಒಂದು ಸಲ ನಾವು ಪುಣಚದಿಂದ ಗಿಡವನ್ನು ತಂದಿದ್ವಿ. ಆ ಗಿಡ ತಂದು ನಡ್ಲಿಕ್ಕೆ ಆಗ್ಲಿಲ್ಲ, ಆ ಟೈಮಲ್ಲಿ ಮಳೆ ಜೋರಾಯ್ತು. ಆಗ ನಾನು ಇದು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅದನ್ನು ಹಾಕಿ ಅದಕ್ಕೆ ಜೀವ ಬರಿಸಿ ಅದನ್ನ ನಂತರ ಮಳೆಗಾಲ ಕಡಿಮೆ ಆದ್ಮೇಲೆ ನಟ್ಟು ಸಕ್ಸಸ್ ಆಗಿತ್ತು. ಆದ ಕಾರಣ ನಂಗೆ ಅಲ್ಲಿಂದಲೇ ಸ್ಟಾರ್ಟ್ ಆಯ್ತು, ಅದು ಪ್ರಾರಂಭವಾದ್ದು ಅಲ್ಲಿಂದ. ಬಾಳೆಗಿಡ ಮಾಡಬೇಕು, ಬಾಳೆಗಿಡದಲ್ಲಿ ಆಗುತ್ತೆ ಅಂತ ಹೇಳುದು ಪ್ರಾರಂಭವಾದ್ದು ಅಲ್ಲಿಂದೇ. ನನಗಿಂತ ಮೊದಲು ನನ್ನ ಅಣ್ಣ ಸಹ ಮಾಡಿದ್ದಾನೆ, ಅಂದ್ರೆ ಬಾಳೆಗಿಡಗಳನ್ನು ತಂದು ನಡುದು ಅದನ್ನು ಎಲ್ಲ ಮಾಡ್ತಿದ್ದ. ಆದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಂದು ನಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಎಲ್ಲರೂ ಸೇರಿ, ಅಂದ್ರೆ ಮನೆಯವರೆಲ್ಲ ಸೇರಿ ಸಪೋರ್ಟ್ ಅಂತ ತಕೊಂಡೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಹಂತ ಹಂತವಾಗಿ ಚೆನ್ನಾಗಿ ಬಂತು. ಮಣ್ಣು ಸೇರಿಸುದು ಅದು ಇದು, ಕೆಲಸದವರು ಬರ್ತಾರೆ, ಕೆಲಸ ಮಾಡ್ತಾರೆ. ಆದ ಕಾರಣ ಅದರಲ್ಲಿ ಏನೋ ಒಂಥರ ಖುಷಿ, ನೆಮ್ಮದಿ ಉಂಟು, ಖುಷಿ ಉಂಟು. ಅದರ ಜೊತೆ ಜೊತೆಗೆ ಹೈನುಗಾರಿಕೆ ಸಹ ಆಗ್ತಾ ಉಂಟು. ಆದ್ರೆ ನಾವು ಹೊರಗೆ ಕೊಡ್ತಾ ಇಲ್ಲ ಹಾಲನ್ನು, ನಮ್ಮ ಮನೆ ಖರ್ಚಿಗೆ ಮಾತ್ರ ಇದು ಮಾಡ್ತಾ ಇದ್ದೇವೆ. ಅದರಲ್ಲಿ ಬರುವ ಗೊಬ್ಬರವನ್ನೇ ನಮ್ಮ ತೋಟಗಳಿಗೆ ಹಾಕುದು. ನೇಂದ್ರೆಗೆ ಸಹ ಈ ಸಾವಯವ ಗೊಬ್ಬರವನ್ನೇ ಹಾಕ್ತಾ ಇದ್ದೀರಿ. ಅಂದ್ರೆ ನೀವು ತುಂಬಾ ಈ ಒಂದು ಉಳಿದ ಯುವ ಕೃಷಿಕರಿಗೆ ಒಂದು ಸ್ಫೂರ್ತಿ ಸಾಧಕರು ಅಂತಲೇ ಹೇಳ್ಬೋದು ನನಗೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಎಜುಕೇಶನ್ ಅಂತ ಹೇಳಿದ್ರೆ, ಶಿಕ್ಷಣ ಅಂತ ಹೇಳಿದ್ರೆ ಅದರಲ್ಲಿ ಕೃಷಿಯ ವಿಚಾರಗಳು ತುಂಬಾ ಕಡಿಮೆ ಇರ್ತದೆ, ಕೃಷಿಗೆ ಸಂಬಂಧಪಟ್ಟದ್ದು ವಿಚಾರಗಳು ತುಂಬಾ ಕಡಿಮೆ ಇರ್ತದೆ. ಆದ್ರೆ ಅದರಿಂದ ಬಿಟ್ಟು ನೀವು ಏನು ಮನೆಯಲ್ಲಿ ಪಾಠ ಕಲ್ತಿದ್ದೀರಾ, ಮನೆಯ ಒಂದು ಶಿಕ್ಷಣ ಇದು, ಕೃಷಿ ಅಂತ ಹೇಳಿದ್ರೆ ನೀವು ಕಲ್ತದ್ದು ಮನೆಯ ಶಿಕ್ಷಣ. ಸೊ ಈ ಮನೆಯ ಶಿಕ್ಷಣ ಅಪ್ಪ ಅಮ್ಮ ಹಾಗೆ ಅಣ್ಣ ಸಹ ಒಟ್ಟಿಗೆ ಮಾಡ್ತಾ ಇದ್ರು. ಈ ಒಂದು ಸ್ಫೂರ್ತಿಯಿಂದ ನೀವು ಇವತ್ತು ಈ ನೇಂದ್ರೆ ಬಾಳೆ ಕೃಷಿಯಲ್ಲಿ ಒಂದು ಸಕ್ಸಸ್ ಕಂಡಿದ್ದೀರಂತ ಹೇಳ್ಬಹುದು ಸರ್. ನಮಿಗೂ ಸಹ ತುಂಬಾ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಂಥವರು ಯುವ ಜನತೆ ಮುಂದೆ ಬರಬೇಕು, ಕೃಷಿಗೆ ಫಲವತ್ತತೆ ಇರಲಿ, ಮುಂದಿನ ಜನಾಂಗಕ್ಕೆ ಒಳ್ಳೆಯ ಭೂಮಿಯನ್ನು ಆ ಮಣ್ಣನ್ನು ಕೊಡಬೇಕು, ಹಾಗೆ ಒಳ್ಳೆಯ ಒಂದು ಆಮ್ಲಜನಕವನ್ನು ಕೊಡಬೇಕು, ಒಳ್ಳೆಯ ವಾತಾವರಣ ಸೃಷ್ಟಿಸಬೇಕು, ಈ ದೃಷ್ಟಿಯಿಂದ ವಿಶೇಷವಾಗಿ ಮುಂದೆ ಕೆಲಸ ಮಾಡ್ತಾ ಹೋಗ್ಬೇಕಾಗ್ತದೆ. ಹಾಗೆ ತುಂಬಾ ಭೂಮಿ ಸಹ ಬರಡಾಗ್ತಾ ಹೋಗ್ತದೆ ಇಲ್ಲ ಅಂತಾದ್ರೆ, ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡು ನಿಮ್ಮಲ್ಲಿರುವ ಭೂಮಿಯನ್ನು ಅದನ್ನು ಒಳ್ಳೆಯ ಒಂದು ವಿಷಯಕ್ಕೆ ಉಪಯೋಗಿಸಿಕೊಂಡು ಒಳ್ಳೆಯ ಕೃಷಿಕರಾಗಿ ನೀವು ಮುಂದುವರಿಸ್ತಾ ಇದ್ದೀರಾ. ಸೊ ನಿಮ್ಮ ಈ ಒಂದು ಅನುಭವಗಳಿರಲಿ ಅಥವಾ ಇನ್ನು ಮುಂದೆ ಸಹ ನೀವು ಒಳ್ಳೆಯ ರೀತಿಯಲ್ಲಿ ಇದನ್ನು ಬೆಳೆಸಿ ಇದರ ಒಂದು ಎಲ್ರಿಗೆ ಒಂದು ಮಾದರಿಯಾಗಿ ನೀವು ಇರಬೇಕು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. प्रधान मंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित. 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधान मंत्री किसान मान धन योजना, अन्नदाता के परिश्रम को पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनहित में जारी. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದು ನೇಂದ್ರೆ ಬಾಳೆ ಕೃಷಿ ಬಗ್ಗೆ ಮಾಹಿತಿ ನೀಡಿದ್ದಾರೆ ಶ್ಯಾಮ್ ಪ್ರಸಾದ್ ನಾಯಕ್ ಆಳಾಬೆ ಇವರು. ಇವರನ್ನು ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ನೇಂದ್ರೆ ಬಾಳೆ ಕೃಷಿಯ ಹೆಚ್ಚಿನ ಮಾಹಿತಿಗಾಗಿ ಶ್ಯಾಮ್ ಪ್ರಸಾದ್ ನಾಯ್ಕ್ ಇವರ ಮೊಬೈಲ್ ಸಂಖ್ಯೆ 8277050247 ಇದನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಾವು ಮತ್ತು ಹಲಸು ಮೇಳದ ಬಗ್ಗೆ ಮಾಹಿತಿ. ದಕ್ಷಿಣ ಕನ್ನಡ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಡಿ ಇವರಿಂದ. ಶ್ರೋತೃಗಳು ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡದ ತೋಟಗಾರಿಕಾ ಇಲಾಖೆಯ ಉಪ ನಿರ್ದೇಶಕರಾದಂತಹ ಮಂಜುನಾಥ್ ಡಿ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಈ ಮೇಳಗಳು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಕಂಡು ಬರ್ತವೆ. ಕೃಷಿ ಮೇಳ ಇರಬಹುದು, ಹಲಸು ಮೇಳ ಇರಬಹುದು, ಮಾವು ಮೇಳ ಇರಬಹುದು. ಈ ಮೇಳಗಳನ್ನು ಯಾಕೆ ಮಾಡಬೇಕು ಸರ್? ಮತ್ತೊಮ್ಮೆ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ತಾವು ಕೇಳಿದಂಗೆ ಈ ಒಂದು ಮಾವು ಮತ್ತು ಹಲಸು ಮೇಳವನ್ನು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತ. ಇದರಲ್ಲಿ ಎರಡು ಮೂರು ಪ್ರಮುಖ ಧ್ಯೇಯೋದ್ದೇಶಗಳಿದೆ. ಮೊಟ್ಟ ಮೊದಲನೇದಾಗಿ ರಾಜ್ಯಾದ್ಯಂತ ಮಾವು ಮತ್ತು ಹಲಸು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂಥ ರೈತರಿಗೆ ಒಂದು ಉತ್ತಮವಾದ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು. ಯಾಕೆಂತಂದರೆ ಇವೆರಡೂ ಕ್ಲೈಮ್ಯಾಟ್ರಿಕ್ ಫ್ರೂಟ್ ಅಂತ ಹೇಳ್ತೀವಿ. ಒಂದ್ಸರಿ ಹಣ್ಣು ಆಗೋದ್ಮೇಲೆ, ನೈಸರ್ಗಿಕವಾಗಿ ಹಣ್ಣಾಗುವಂಥದ್ದು, ಹಣ್ಣು ಆಗೋದ್ಮೇಲೆ ಅದನ್ನು ರಕ್ಷಣೆ ಮಾಡಿಟ್ಕೊಳ್ಳೋವಂಥದ್ದು ಕಷ್ಟ. ಆ ನಿಟ್ಟಿನಲ್ಲಿ ರೈತರು ಬಹಳಷ್ಟು ಸಾರಿ ಮಾರುಕಟ್ಟೆಯ ಏರಿಳಿತಗಳಿಂದ ನಷ್ಟಕ್ಕೊಳಗಾಗ್ತಾಯಿದ್ರು, ಸಂಕಷ್ಟಕ್ಕೀಡಾಗ್ತಾಯಿದ್ರು. ಇದನ್ನು ಮನಗಂಡು ರಾಜ್ಯದ ನಮ್ಮ ತೋಟಗಾರಿಕೆ ಇಲಾಖೆ ಈ ರೈತರುಗಳಿಗೆ ಒಂದು ವ್ಯವಸ್ಥಿತವಾದಂಥ ಒಂದು ಮಾರುಕಟ್ಟೆ ಜಾಲವನ್ನು ಅಭಿವೃದ್ಧಿಪಡಿಸಿಕೊಡಬೇಕು ಅಂತ ನಿರ್ಣಯವನ್ನು ತೆಗೆದುಕೊಂಡು ಮಾವು ಅಭಿವೃದ್ಧಿ ಮಂಡಳಿಯ ಮೂಲಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಏನು ಫಸಲು ನಮಗೆ ಪ್ರಮುಖವಾಗಿ ಕೈ ಸೇರ್ತಾ ಇದೆ, ಈ ಅವಧಿನಲ್ಲಿ ಮಾವು ಮೇಳವನ್ನು ಆಯೋಜಿಸಿ ರೈತರಿಗೆ ಒಂದು ಉತ್ತಮವಾದಂಥ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಿಕೊಡಬೇಕು, ಅವರ ಬೆಳೆಗೆ ಒಂದು ಉತ್ತಮವಾದಂಥ ಧಾರಣೆ ಸಿಗೋ ರೀತಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ. ನಂತರದಲ್ಲಿ ಇದ್ರ ಜೊತೆ ಗ್ರಾಹಕರಿಗಷ್ಟೇ ರೈತರಿಗಷ್ಟೇ ಅಲ್ಲ, ಇದು ಮಧ್ಯವರ್ತಿಗಳಿಂದ ಗ್ರಾಹಕರಿಗೆ ತಲುಪುವಾಗ ತುಟ್ಟಿ ಆಗ್ತಾ ಇತ್ತು, ಅಂದರೆ ಬಹಳ ಕಾಸ್ಟ್ಲಿ ಆಗ್ತಾ ಇತ್ತು. ಹಾಗಾಗಿ ಗ್ರಾಹಕರಿಗೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದರೆ ಗ್ರಾಹಕರಿಗೂ ಕೂಡ ಒಂದು ಉತ್ತಮ ಗುಣಮಟ್ಟ ಸಿಗುತ್ತೆ, ಪ್ಲಸ್ ಕಡಿಮೆ ದರದಲ್ಲಿ, ಅಂದರೆ ರೈತರು ಏನು ಮಾರಾಟ ಮಾಡ್ತಾರೆ ಅವ್ರ ಲಾಭಾಂಶ ಇಟ್ಕೊಂಡು ಅದೇ ದರದಲ್ಲಿ ನೇರವಾಗಿ ರೈತ ಗ್ರಾಹಕರು ಖರೀದಿ ಮಾಡೋದ್ರಿಂದ ಗ್ರಾಹಕರಿಗೂ ತುಟ್ಟಿ ಆಗೋದಿಲ್ಲ ಅನ್ನೋ ಒಂದು ಎರಡನೇ ಒಂದು ಧ್ಯೇಯೋದ್ದೇಶ ಇದ್ರ ಮೂಲಕ ಈಡೇರಿಸಲಿಕ್ಕೆ ಸಾಕಾರಗೊಳಿಸಲಿಕ್ಕೆ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾಗಿ ನಾವೀಗ ನೋಡ್ತಾ ಇದ್ದೀವಿ, ಹಣ್ಣುಗಳನ್ನು ಮಾಗಿಸ್ಲಿಕ್ಕೆ ಬಹಳಷ್ಟು ರಾಸಾಯನಿಕಗಳನ್ನ ಬಳಸ್ತಾರೆ, ವಿಶೇಷವಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನು ಬಳಸೋದು ನಮ್ಮ ಗಮನದಲ್ಲಿದೆ. ಹಾಗಾಗಿ ಅದನ್ನ ಬಳಸಲಾರದ ರೀತಿಯಲ್ಲಿ ರೈತರೇ ತೋಟದಲ್ಲಿ ನೇರವಾಗಿ ಹಾರ್ವೆಸ್ಟ್ ಮಾಡಿದ ಹಣ್ಣುಗಳನ್ನು ತೊಟ್ಟಿನ ಸಹಿತ ಏನು ಹಾರ್ವೆಸ್ಟ್ ಮಾಡ್ತಾರೆ ಆ ಹಣ್ಣುಗಳನ್ನು ಅವರು ನೈಸರ್ಗಿಕವಾಗಿ ಹಣ್ಣು ಮಾಡಿ ಎಥಿಲಿನ್ ಅಥವಾ ಎಥ್ರೆಲ್, ಸೊ ನೈಸರ್ಗಿಕವಾಗಿ ಹಣ್ಣು ಮಾಡಲಿಕ್ಕೆ ಬಳಸಿ ಎಥಿಲಿನ್ ಅಥವಾ ಎಥ್ರೆಲ್ ಗ್ಯಾಸಿಯಸ್ ಹಾರ್ಮೋನ್ ಇದು, ಇದನ್ನು ಬಳಸಿ ಅಥವಾ ನೈಸರ್ಗಿಕವಾಗಿ ಹಣ್ಣು ಮಾಡಿ ಅದನ್ನು ಮಾರುಕಟ್ಟೆಗೆ ಮಾರಾಟ ಮಾಡಲಿಕ್ಕೆ ತಂದರೆ ಗ್ರಾಹಕ ಇದನ್ನು ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವರ ಆರೋಗ್ಯದ ಮೇಲೆ ಆಗುವಂಥ ದುಷ್ಪರಿಣಾಮಗಳನ್ನ ತಪ್ಪಿಸ್ಬೋದು ಅನ್ನೋ ಒಂದು ಮೂರನೆಯ ಒಂದು ಬಹಳ ಮುಖ್ಯವಾದಂಥ ಉದ್ದೇಶವನ್ನು ಇಟ್ಕೊಂಡು ತೋಟಗಾರಿಕೆ ಇಲಾಖೆ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಬರ್ತಾ ಇದೆ. ಈಗ ನೀವು ಹೇಳಿದ ಮೂರನೇ ಒಂದು ಪಾಯಿಂಟ್ ಏನು ಹೇಳಿದ್ರಿ, ಅಲ್ಲಿಂದ ತಗೊಳ್ಳೋದಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಹಿಂದಿನಿಂದಲೂ ಕೂಡ ಹಣ್ಣುಗಳನ್ನು ಮಾಗಿಸುವಂಥ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಯಾವುದೇ ಹಣ್ಣಿರಬಹುದು, ಅದು ಅತ್ಯಂತ ವೇಗವಾಗಿ ಅಥವಾ ಬೇಗನೆ ನಮಗೆ ಮಾರುಕಟ್ಟೆಯಲ್ಲಿ ತಿನ್ನಲಿಕ್ಕೆ ಸಿಗಬೇಕು ಅಂತ ಆದರೆ ಅದನ್ನು ಸ್ವಲ್ಪ ಬೇಗ ಮಾಗುವಂತೆ ಮಾಡುವಂಥದ್ದು ವಿಧಾನ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹಣ್ಣುಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ರಾಸಾಯನಿಕಗಳನ್ನು ಬಳಸಿ ಅದನ್ನು ಮಾಗುವ ಹಾಗೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಕೂಡ ಕಾಣ್ತೇವೆ, ನಾವು ಬೇರೆ ಬೇರೆ ಕಡೆ ಕೇಳಿದ್ದೇವೆ, ಮಾಧ್ಯಮಗಳಲ್ಲಿ ಓದಿದ್ದೇವೆ. ಸರಿ, ಇದರಿಂದಾಗಿ ಯಾವುದಾದರೂ ಕೂಡ ರಾಸಾಯನಿಕವನ್ನು ಬಳಸಿ ಅದನ್ನು ಮಾಗುವಂತೆ ಮಾಡಿದರೆ ಅದರಿಂದ ತೊಂದರೆಗಳಿದ್ದಾವ? ಇದು ವಿಶೇಷವಾಗಿ ಕ್ಯಾಲ್ಸಿಯಂ ಕಾರ್ಬೈಡ್ ಹಣ್ಣುಗಳನ್ನು ಹಣ್ಣು ಮಾಗಿಸ್ಲಿಕ್ಕೆ ಏನು ಈ ಒಂದು ರಾಸಾಯನಿಕವನ್ನು ಬಳಕೆ ಮಾಡ್ತಾರೆ, ಇದು ಹೈಲಿ ಕಾರ್ಸಿನೋಜೆನಿಕ್, ಅಂದರೆ ಇದು ಕ್ಯಾನ್ಸರ್ ಕಾಸಿಂಗ್ ರಾಸಾಯನಿಕ ಆಗಿರೋದ್ರಿಂದ ಇದ್ರ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋದಂತೂ ಖಂಡಿತ. ಹಾಗಾಗಿ ಒಂದು ನಮಗೆ ಈ ಒಂದು ಮೇಳಗಳ ಮೂಲಕ ನೈಸರ್ಗಿಕವಾಗಿ ಮಾಡಿದ ಹಣ್ಣು ಅಂದರೆ ಅಥವಾ ರಾಸಾಯನಿಕ ಬಳಸಿ ಮಾಗಿಸಿರೋ ಹಣ್ಣು ಹೇಗಿರುತ್ತೆ ಅನ್ನೋದನ್ನು ಗುರುತಿಸುವಂಥ ಪ್ರಕ್ರಿಯೆಯನ್ನು ಸಾರ್ವಜನಿಕರಿಗೆ ನಾವು ತಲುಪಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಮೇಳಗಳು ನಮಗೆ ಬಹಳ ಸಹಕಾರಿಯಾಗಿದೆ. ಅದರಲ್ಲಿ ಒಂದೇನಂತಂದರೆ ನಾವು ಕ್ಯಾಲ್ಸಿಯಂ ಕಾರ್ಬೈಡ್ ಅಥವಾ ಯಾವುದೇ ರಾಸಾಯನಿಕ ವಿಷಯುಕ್ತ ರಾಸಾಯನಿಕಗಳನ್ನು ಬಳಸಿ ಹಣ್ಣು ಮಾಡಿದರೆ ಅದು ಏನಾಗುತ್ತೆ, ಹಣ್ಣು ನೋಡಲಿಕ್ಕೆ ಬಣ್ಣ ಚೆನ್ನಾಗಿರುತ್ತೆ, ಹಳದಿ ಬಣ್ಣಕ್ಕೆ ಚೆನ್ನಾಗಿರುತ್ತೆ, ಆದರೆ ಅದನ್ನು ನೀರಿನಲ್ಲಿ ಇಟ್ಟಾಗ ಅದು ತೇಲ್ತಾ ಇರುತ್ತೆ. ಒಂದು ಜಾರ್ನಲ್ಲಿ ನೀರು ತೊಗೊಂಡು ಅದನ್ನು ಹಣ್ಣು ಹಾಕಿದರೆ ಅದು ತೇಲ್ತಾ ಇರುತ್ತೆ. ಅಂದರೆ ಅದರಲ್ಲಿ ಒಂದು ಕಂಪ್ಲೀಟ್ ರಾಸಾಯನಿಕ ಪ್ರಕ್ರಿಯೆ ಪೂರ್ಣಗೊಂಡಿರೋದಿಲ್ಲ. ಕ್ಯಾಲ್ಸಿಯಂ ಟು ಕ್ಯಾಲ್ಸಿಯಂ ಪೆಕ್ಟೇಟ್ ಅಂತ, ಏನು ಹಣ್ಣು ಎಷ್ಟು ಸಿಹಿಯಾಗಿರಬೇಕು ಹಣ್ಣಾದಮೇಲೆ ಅಷ್ಟು ಪ್ರಮಾಣದ ಸಿಹಿ ಅದರಲ್ಲಿ ಬೆಳವಣಿಗೆ ಆಗಿರೋದಿಲ್ಲ. ಆ ಒಂದು ಕಂಪ್ಲೀಟ್ ಆ ಪ್ರೋಸೆಸ್ ಕಂಪ್ಲೀಟ್ ಆಗದೇ ಹಣ್ಣು ನಮಗೆ ಹಣ್ಣಾಗಿದೆ ಅಂತ ಅನಿಸುತ್ತೆ. ಕಟ್ ಮಾಡಿದಾಗಷ್ಟೇ ನಮ್ಗೆ ಗೊತ್ತಾಗುತ್ತೆ ಇದು ಪೂರ್ತಿ ಪ್ರಮಾಣದಲ್ಲಿ ಹಣ್ಣಾಗಿಲ್ಲ, ಅಂದರೆ ಗಟ್ಟಿ ಇರುತ್ತದೋ. ಅದರ ಜೊತೆಗೆ ನಮಗೆ ಮತ್ತೊಂದೇನಂತಂದರೆ ಈ ಹಣ್ಣನ್ನು ನಾವು ತಿನ್ಲಿಕ್ಕೆ ಹೋದಾಗ ನಾವು ನಾಲ್ಗೆನಲ್ಲಿ ಸ್ವಲ್ಪ ಕಡಿತ, ಗಂಟಲಿನಲ್ಲಿ ಸ್ವಲ್ಪ ಕಡಿತ ಪ್ರಾರಂಭ ಆಗುತ್ತೆ. ಇದು ವಿಷಯುಕ್ತ ರಾಸಾಯನಿಕಗಳನ್ನ ಬಳಸಿ ಹಣ್ಣು ಮಾಡಿದೆ ಅನ್ನೋದಕ್ಕೆ ಖಾತ್ರಿಪಡಿಸುತ್ತೆ. ಅದರ ಜೊತೆಗೆ ನಮಗೆ ಮತ್ತೊಂದೇನಂತಂದರೆ ಹಣ್ಣನ್ನು ನಾವು ಮುಟ್ಟು ನೋಡಿದಾಗ ಆ ಕ್ಯಾಲ್ಸಿಯಂ ಕಾರ್ಬೈಡ್ ಏನು ಹಾಕಿರ್ತಾರೆ ಅದರ ಪೌಡರ್ ಎಲ್ಲ ಘಾಟ್ ಸ್ಮೆಲ್ ಇರುತ್ತೆ. ಈ ಒಂದು ಸರಳ ವಿಧಾನಗಳ ಮೂಲಕ ನಾವು ಮಾರುಕಟ್ಟೆನಲ್ಲಿ ಹಣ್ಣುಗಳನ್ನ ಖರೀದಿ ಮಾಡುವಾಗ ಗ್ರಾಹಕರು ಅಥವಾ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಬೇಕು, ಅಂಥದನ್ನು ಖರೀದಿ ಮಾಡಿ ಉಪಯೋಗಿಸೋದನ್ನು ವಿರಾಮ ಹಾಕಬೇಕು ಅನ್ನೋ ದೃಷ್ಟಿನಲ್ಲಿ ಈ ಥರ ಮೇಳವನ್ನು ಆಯೋಜಿಸಿ ಅಲ್ಲಿ ರೈತರಿಗೆ, ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಎಜುಕೇಟ್ ಮಾಡೋದು, ಅಂದರೆ ಅವರಿಗೆ ಒಂದು ಇದ್ರ ಬಗ್ಗೆ ಮಾಹಿತಿ, ತಾಂತ್ರಿಕ ಮಾಹಿತಿಯನ್ನು ಕೊಡೋದ್ರ ಮೂಲಕ ಕೊಡೋದು ಕೂಡ ಈ ಒಂದು ಮೇಳಗಳ ಪ್ರಮುಖ ಉದ್ದೇಶ ಆಗಿದೆ. ತಮ್ಗೆ ಗೊತ್ತಿರ್ಬೋದು ಈಗಾಗಲೇ ಮಿಲಿಟಿಯರ್ ಅಂತ ಹೇಳಿ ನಾವೆಲ್ಲ ರಾಷ್ಟ್ರಾದ್ಯಂತ ಇದ್ರ ಬಗ್ಗೆ ಕಾರ್ಯಕ್ರಮ ಎಲ್ಲ ಆಗಿದೆ, ಅಂತಾರಾಷ್ಟ್ರೀಯ ಮಿಲೆಟ್ ಮೇಳ ಕೂಡ ಆಗಿದೆ. ಆ ದೃಷ್ಟಿನಲ್ಲಿ ಅದೊಂದನ್ನು ಉತ್ತೇಜನ ಕೊಡಬೇಕು ಅಂತ ಒಂದು ಎಕ್ಸ್ಕ್ಲೂಸಿವ್ ಸ್ಟಾಲ್ ಮಿಲೆಟ್ಸ್ಗೋಸ್ಕರ, ಇನ್ನುಳಿದಂತೆ 19 ಸ್ಟಾಲ್ನ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿಗೆ 15 ಸ್ಟಾಲು, 4 ಹಲಸಿನ ಬೇರೆ ಬೇರೆ ಬೇರೆ ಉತ್ಪನ್ನಗಳು ಮತ್ತು ಉತ್ತಮ ಜಾತಿ ಹಲಸಿನ ಗಿಡ ಮತ್ತು ಮಾವಿನ ಗಿಡಗಳು ಲಭ್ಯವಾಗೋ ರೀತಿಯಲ್ಲಿ 1 ಸ್ಟಾಲು, ಇಷ್ಟು 20 ಮಳಿಗೆಗಳಲ್ಲಿ ಈ ಒಂದು ವ್ಯವಸ್ಥೆನ ನಾವು ಕಲ್ಪಿಸಿದ್ದೀವಿ. ಸುಮಾರು 15-20 ವಿವಿಧ ಬಗೆಯ ಹಲಸು ಮತ್ತು ಮಾವಿನ ಹಣ್ಣುಗಳು ನಮಗೆ ಒಂದೇ ಸೂರಿನಡಿನಲ್ಲಿ ಗ್ರಾಹಕರಿಗೆ ಖರೀದಿ ಮಾಡಲಿಕ್ಕೆ ಒಂದು ಅವಕಾಶ ಆಗಿದೆ, ಪ್ಲಸ್ ಬೆಳೆದಂಥ ರೈತರಿಗೆ ಮಾರಾಟ ಮಾಡಲಿಕ್ಕೆ ಕೂಡ ಒಂದು ಅವಕಾಶ ಆಗಿದೆ. ಅದರ ಜೊತೆಗೆ ಇವುಗಳ ಪ್ರದರ್ಶಿಕೆ ಅಂದರೆ ಪ್ರಾರಂಭದಲ್ಲಿ ಸೀದಾ ಹೋಗಿ ಯಾವುದೋ ಒಂದು ಹಣ್ಣು ತೊಗೊಳ್ಳೋದ್ರ ಬದಲಾಗಿ ಯಾವ ತಳಿದು ಅದರ ಏನು ಗುಣವಿಶೇಷತೆಗಳು ಏನಿದೆ ಅನ್ನೋದನ್ನು ಫಸ್ಟ್ ನಮ್ಮದು ಒಂದು ಎಕ್ಸಿಬಿಷನ್ ಪ್ರದರ್ಶನ ಮಳಿಗೆ ಅಂತ ಮಾಡಿರ್ತೀವಿ. ಆ ಪ್ರದರ್ಶನ ಮಳಿಗೆ ಏನೇನು ತಳಿಗಳು ಮಾರಾಟಕ್ಕೆ ಲಭ್ಯ ಇದೆ ಅನ್ನೋ ಅದರದ್ದು ಗುಣಲಕ್ಷಣಗಳೇನು ತಿಳ್ಕೊಂಡು ಪ್ಲಸ್ ಅದಕ್ಕೆ ಅದರ ನಂತರ ಅವರು ಹೋಗಿ ಅದೇ ಅವ್ರಿಗೆ ಯಾವುದು ತಳಿ ಬಗ್ಗೆ ಆಸಕ್ತಿ ಇದೆಯೋ ಅದನ್ನು ಅವರು ಖರೀದಿ ಮಾಡಿ ಅದನ್ನು ತೆಕ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ವಿ. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂತಂದರೆ ಒಂದು ಈಗ ಏನು ನಮ್ಮ ಈ ಪ್ರದರ್ಶನದಲ್ಲಿ ಮಾವು ಮತ್ತು ಹಲಸು ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ರೈತರುಗಳಿಂದ ಒಂದು ಏನು ಗರಿಷ್ಠ ದರ ಎಷ್ಟಕ್ಕೆ ಮಾರಾಟ ಮಾಡಬೇಕು ಅನ್ನೋದನ್ನು ಕೂಡ ತಗೊಂಡು ಆ ಯೂನಿಫಾರ್ಮ್ ರೇಟ್ನಲ್ಲಿ ಅಥವಾ ಅದಕ್ಕಿಂತ ಅವ್ರು ಏನೀಗ ಒಪ್ಕೊಂಡಿದ್ದಾರೆ ಅದಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡಿ ಸಾರ್ವಜನಿಕರಿಗೂ ಕೂಡ ತುಟ್ಟಿಯಾಗದ ರೀತಿ ನೋಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜಿಸಿವೆ. ಈಗಾಗಲೇ ನಾವು ಅದು ತಿಳಿಸಿರುವಂಗೆ ರತ್ನಗಿರಿ ಅಲ್ಫಾನ್ಸೋ 3 kg ಒಂದು ಕಾರ್ಗೇಟೆಡ್ ಬಾಕ್ಸಲ್ಲಿ ಬರುತ್ತೆ, ಅದಕ್ಕೆ 650 ರೂಪಾಯಿ ನಿಗದಿಗೊಳಿಸಿದ್ದೇವೆ. ಆಲ್ಫಾನ್ಸೋ 1 kg 250 ರೂಪಾಯಿನ ನಿಗದಿಗೊಳಿಸಿದ್ದೀವಿ. ಮಲ್ಗೋವಾ 200 ರೂಪಾಯಿ ನಿಗದಿಯಾಗಿದೆ. ರಸ್ಪೂರಿ 150 ರೂಪಾಯಿ ನಿಗದಿಯಾಗಿದೆ. ಮಲ್ಲಿಕಾ 150 ರೂಪಾಯಿ ನಿಗದಿಯಾಗಿದೆ. ಸೇಂದೂರ 100 ರೂಪಾಯಿ ನಿಗದಿಯಾಗಿದೆ. ಅದೇ ರೀತಿ ತೋತಾಪುರಿ 150 ರೂಪಾಯಿ ನಿಗದಿಯಾಗಿದೆ. ಕಾಲಪ್ಪಾಡಿ ಮತ್ತು ಶುಗರ್ ಬೇಬಿ ಅಂತ ಹೊಸ ತಳಿಗಳಿದು ಅವುಗಳಿಗೆ 200-250 ರೂಪಾಯಿ kg ನಿಗದಿಯಾಗಿದೆ. ಆ ನಿಗದಿಪಡಿಸಿದ ದರ ಪ್ರತಿ ಸ್ಟಾಲ್ನಲ್ಲಿ ಆ ದರ ನಾವು ಪ್ರದರ್ಶನ ಮಾಡಿರ್ತೀವಿ. ಅದಕ್ಕನುಗುಣವಾಗಿ ಗ್ರಾಹಕರು ಮೋಸ ಹೋಗದಂಗೆ ಅದೇ ರೇಟ್ನಲ್ಲಿ ಅದನ್ನ ಖರೀದಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದು ರೈತರಿಗೂ ಕೂಡ ಲಾಭ ಆಗುತ್ತೆ, ಗ್ರಾಹಕರು ಕೂಡ ಹೊರೆ ಆಗೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಶೀರ್ಷಿಕೆಯಡಿನಲ್ಲಿ ರೈತರಿಂದ ಗ್ರಾಹಕರಿಗೆ ನೇರವಾಗಿ ಗ್ರಾಹಕರಿಗೆ ಅನ್ನೋ ಶೀರ್ಷಿಕೆಯಡಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ. ಈಗ ಈ ನಿಗದಿಪಡಿಸಿದಂತಹ ಒಂದು ಬೆಲೆ ಇದೆಯಲ್ಲ, ಇದು ಎಲ್ಲ ಕಡೆಗೂ ಒಂದೇ ಇರುತ್ತಾ ಎಲ್ಲ ಸ್ಟಾಲ್ಗಳಿಲ್ಲ? ಇದು ಜಿಲ್ಲೆಯಿಂದ ಜಿಲ್ಲೆಗೆ ಇದು ವ್ಯತ್ಯಾಸ ಆಗುತ್ತೆ ಸ್ವಲ್ಪ. ಈಗೇನಂದರೆ ನಮಗೆ ಈ ಒಂದು ಮೇಳದಲ್ಲಿ ಒಂದು 15 ಜನ ಮಾವು ಬೆಳೆಗಾರರು ಕನಕಪುರ, ರಾಮನಗರ ಮತ್ತು ಮಾಗಡಿ ತಾಲೂಕುಗಳಿಂದ ಬರ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಅದೆಲ್ಲ ಆಗುತ್ತೆ, ಒಂದು 50 ರೂಪಾಯಿ ಅವ್ರ ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಸೇರಿಕೊಂಡು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಉಳಿದಂತೆ ರಾಜ್ಯಾದ್ಯಂತ ಇದೇ ಧಾರಣೆಯಲ್ಲಿ ಆಗ್ತಾ ಇದೆ. ನಾವೀಗ ಅದನ್ನು ನಾವಿಲ್ಲಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಒಂದು ಸಣ್ಣ ಅಧ್ಯಯನವನ್ನು ನಡೆಸಿದ್ದೇವೆ. ಆದರೆ ಇಲ್ಲಿ ನೈಸರ್ಗಿಕವಾಗಿ ಮಾಕ್ಸಿರೋದು ಈ ರೇಟ್ನಲ್ಲಿ ಗ್ರಾಹಕರಿಗೆ ನಿಜವಾಗೂ ಒಂದು ಒಳ್ಳೆಯ ಸದಾವಕಾಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಈ ಮೇಳದಲ್ಲಿ ಎಲ್ಲೆಲ್ಲಿಂದ ರೈತರು ಬಂದು ಭಾಗವಹಿಸ್ತಾ ಇದ್ದಾರೆ ಸಾಮಾನ್ಯವಾಗಿ? ಇಲ್ಲಿ ನಮಗೆ ಹಲಸು ಮತ್ತು ಹಲಸಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರೈತರೇ ಭಾಗವಹಿಸ್ತಾ ಇದ್ದಾರೆ. ಉಳಿದಂತೆ ನಮ್ಮ ಮಾವು ತಳಿಗಳಿಗೆ ರಾಮನಗರ ಜಿಲ್ಲೆಯ ರೈತರು ಹೆಚ್ಚಿನದಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಲವು ವರ್ಷಗಳಿಂದ ಈ ನಮ್ಮ ಕದ್ರಿ ಉದ್ಯಾನವನದಲ್ಲಿ ಈ ರೀತಿಯ ಮೇಳವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ತೋಟಗಾರಿಕಾ ಇಲಾಖೆ ಕೂಡ ಭಾಗವಹಿಸ್ತಾ ಇದೆ. ತೋಟಗಾರಿಕಾ ಇಲಾಖೆಯಿಂದ ಯಾವ ರೀತಿಯಲ್ಲೆಲ್ಲ ಅಲ್ಲಿ ಬರುವಂಥ ಗ್ರಾಹಕರಿಗೆ ಅಥವಾ ಅಲ್ಲಿಯ ರೈತರಿಗೆ ಏನು ನೀವು ಏನಾದರೂ ಕೂಡ ವಿಶೇಷವಾದಂಥ ಮಾಹಿತಿಗಳನ್ನು ಕೊಡುವಂಥ ವ್ಯವಸ್ಥೆ ಏನಾದರೂ? ಈಗ ಅದರಲ್ಲಿ ವಿಶೇಷವಾಗಿ ನಾವು ಒಂದು ಕೈಪಿಡಿ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಈ ನೈಸರ್ಗಿಕವಾಗಿ ಮಾಗಿದ ಹಣ್ಣನ್ನು ಹೇಗೆ ಗುರುತಿಸಬೇಕು, ರಾಸಾಯನಿಕ ವಿಷಯುಕ್ತ ರಾಸಾಯನಿಕಗಳಿಂದ ಹಣ್ಣು ಮಾಡಿದರೆ ಅದು ಹೇಗಿರುತ್ತೆ ಅನ್ನೋದು ಗುರುತಿಸಿಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರೋ ಕೈಪಿಡಿಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅವರಿಗೆ ಸಾಮಾನ್ಯ ಕುಡಿಯೋ ನೀರಿನ ವ್ಯವಸ್ಥೆ, ಅದರ ಜೊತೆಗೆ ಒಂದು ಅಲ್ಲಿ ಪ್ರದರ್ಶಿಕೆ ಅಂದರೆ ಯಾವ್ಯಾವ ತಳಿಗಳನ್ನ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಅನ್ನೋದ್ರದ್ದು ಒಂದು ಪ್ರದರ್ಶಿಕೆ ಇರುತ್ತೆ. ಅದನ್ನು ನೋಡ್ಕೊಂಡ ನಂತರ ಅವರು ಆ ಸ್ಟಾಲ್ಗೆ ಹೋಗಿ ಅದನ್ನು ಖರೀದಿ ಮಾಡ್ಬೋದು. ಆ ನಂತರ ಪ್ರತಿ ಸ್ಟಾಲ್ನಲ್ಲಿ ಅವ್ರಿಗೆ ಒಂದು ಸಾಧಾರಣವಾಗಿ ಟೇಬಲ್ ಚೇರ್ನ ವ್ಯವಸ್ಥೆಯನ್ನು ಕಲ್ಪಿಸಿ ವ್ಯವಸ್ಥಿತವಾಗಿ ಸ್ವಲ್ಪ ನೀಟಾಗಿ ಅದು ಸ್ವಚ್ಛತೆಯೂ ಗಡಗ ಉದ್ಯಾನವನದ ಸ್ವಚ್ಛತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಜೊತೆಗೆ ಜನಜಂಗುಳಿ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಇದನ್ನು ಆಯೋಜಿಸಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ನಾವು ಕದ್ರಿ ಉದ್ಯಾನವನ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ಪ್ಲಸ್ ನಾವೆಲ್ಲ ಕುಳಿತುಕೊಂಡು ಚರ್ಚೆ ಮಾಡಿ ಇದು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವೀಗ ನಾಳೆ ಬೆಳಿಗ್ಗೆ 12 ಗಂಟೆಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮಕ್ಷಮ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಂದಿನ ನಾಳೆಯಿಂದ ಮುಂದೆ 5 ದಿನಗಳ ಕಾಲ ನಡೀತಾ ಇದೆ. ಮಂಗಳೂರು ನಗರ ಮತ್ತು ಸುತ್ತಮುತ್ತಲ ಪ್ರದೇಶದ ಎಲ್ಲ ಸಾರ್ವಜನಿಕರು ಮತ್ತು ಆಸಕ್ತ ಗ್ರಾಹಕರು ಈ ಒಂದು ಮಾವು ಮತ್ತು ಹಲಸು ಮೇಳದ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ತಮ್ಮ ಆಕಾಶವಾಣಿ ಮಂಗಳೂರಿನ ಮೂಲಕ ಮತ್ತೊಮ್ಮೆ ನಾನು ಸಹೃದಯ ವಿನಂತಿಯನ್ನು ಮಾಡಿಕೊಳ್ತೇನೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಈ ಪ್ರದರ್ಶನ? ಇದು ಮೇಳದ ಅವಧಿ ಬೆಳಗ್ಗೆ 9 ಗಂಟೆ ನಂತರ ಪ್ರಾರಂಭ ಆಗಿ 9 ಗಂಟೆಯಿಂದ ಪ್ರಾರಂಭ ಆಗಿ ರಾತ್ರಿ 8:30-9 ಗಂಟೆವರೆಗೆ ಇದಕ್ಕೊಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗ ಇಲ್ಲಿ ಮಾರಾಟ, ಮಾವಿನ ಮತ್ತು ಹಲಸಿನ ಮಾರಾಟ ಅಲ್ಲದೆ ಬೇರೆ ಉತ್ಪನ್ನಗಳ ಮಾರಾಟ ಕೂಡ ಯಾವುದೂ ಇರೋದಿಲ್ಲ. ಮಾವು ಮತ್ತು ಹಲಸು, ಮಾವು ಮತ್ತು ಹಲಸಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಇಷ್ಟನ್ನು ಹೊರತು ಬೇರೆ ಯಾವುದೂ ಇರೋದಿಲ್ಲ. ಈಗ ಅದಕ್ಕೆ ಬೇಕಾದಂತಹ ನರ್ಸರಿಗಳು ಏನಾದರೂ ಇದರಲ್ಲಿ ಭಾಗವಹಿಸಿದ್ದರು? ಅವರು ಒಂದಿಬ್ಬರು ಭಾಗವಹಿಸಿದ್ದಾರೆ. ಅವರು ಬಂದು ಈಗ ಬೆಳಗ್ಗೆ ಕೂಡ ನಮ್ಮ ಜೊತೆ ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ. ಇಬ್ಬರು ಹಲಸಿನ ಸೀಡ್ಲೆಸ್ ಜಾಕ್ ಮತ್ತು ಹೊಸ ನವೀನ ರೀತಿ 18 ತಿಂಗಳಲ್ಲಿ ಫಸಲು ಬರುವಂಥ ಹಲಸಿನ ತಳಿ ಕಸಿ ಗಿಡಗಳನ್ನ ಮಾರಾಟ ಮಾಡಲಿಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಸಕ್ತರಿಗೆ ಕೂಡ ಕೊಡಲಿಕ್ಕೆ ಬೇಕಾದಂಥ ವ್ಯವಸ್ಥೆನ ಕಲ್ಪಿಸ್ಲಿಕ್ಕೆ ಇಬ್ಬರು ಸಸಿಗಳನ್ನ ಮಾರಾಟ ಮಾಡೋರನ್ನು ಕೂಡ ಆಹ್ವಾನ ಮಾಡಿದ್ದೀವಿ. ಒಳ್ಳೆಯದು ಮಂಜುನಾಥ್ ಅವರೇ, ಮುಖ್ಯವಾಗಿ ಏನು ಮಾವಿನ ಮತ್ತು ಹಲಸಿನ ಮೇಳ ನಡೀಲಿಕ್ಕಿದೆ ಇದರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಇಷ್ಟರವರೆಗೆ ಮಾವು ಮತ್ತು ಹಲಸು ಮೇಳದ ಬಗ್ಗೆ ದಕ್ಷಿಣ ಕನ್ನಡ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಡಿ ಇವರಿಂದ ಒಂದಷ್ಟು ಮಾಹಿತಿ ಪಡ್ಕೊಂಡ್ರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆಯಾಗಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಸಿಂಪಡಣೆ ಒಂದು, ಉಪಯೋಗ ಎರಡು. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 28,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 9,000 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000 26,000 ರೂಪಾಯಿ, ತೆಂಗಿನಕಾಯಿ ಎರಡನೇ ವರ್ಗ 1,000 24,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 4,350-5,300 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿ, IR8 ಕ್ವಿಂಟಾಲಿಗೆ 3,450-4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,200-2,450 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,500-5,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400-5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,600-5,400 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 13,000-65,000 ರೂಪಾಯಿ, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,000-14,200 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000-5,000 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 6,000-7,000 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 5,000-6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,500-7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇದೀಗ ಎಸ್ ಜಾನಕಿ ಹಾಡಿರುವ ಆರ್ಎನ್ ಜಯಗೋಪಾಲ್ ಅವರ ಒಂದು ಭಕ್ತಿ ರಚನೆ. ನಂದಗೋಕುಲವಾಯಿತು ಆನಂದ ಗೋಕುಲವಾಯಿತು ನಂದ ಗೋಕುಲವಾಯಿತು ಆನಂದ ಗೋಕುಲವಾಯಿತು ಉಡುಪಿಯಿತು ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ವಿಜಯ ನಾರಸಿಂಹ ಅವರ ಗೀತೆ. ಕಣ್ಣು ನೋಡದು ನಿನ್ನ ರೂಪವನು, ನಿನ್ನ ರೂಪವನು ಮನವು ಅರಿಯದು ನಿನ್ನ ಮಹಿಮೆಯನು, ಕಣ್ಣು ನೋಡದು ನಿನ್ನ ರೂಪವನು ಮನವು ಅರಿಯದು ನಿನ್ನ ಮಹಿಮೆಯನು, ಆದರೇನೋ ನಡುವೆ ಬಂಧಿಸಿದೆ, ಆದರೇನೋ ನಡುವೆ ಬಂಧಿಸಿದೆ